5-6 ಲಕ್ಷ 7 ಲಕ್ಷಕ್ಕಿನ್ನು ನಮಗೆ ಮೋಸ ಇಲ್ಲ. ಆಮೇಲೆ ಪೇರು ಅಂತೂ ಒಂದು 6 ತಿಂಗಳು 7 ತಿಂಗಳು ಕಂಟಿನ್ಯೂಸ್ ಬರ್ತಾ ಇದೆ. ಅದು ದಿನನಿತ್ಯ ಖರ್ಚಿಗೆ ನಮ್ಮನ್ನೇ ನಂಬಿಕೊಂಡು ನಮ್ಮ ಜೊತೆಗೆ ಔಟ್ ಹೌಸ್ನಲ್ಲಿರುವಂಥ ನಮ್ಮ ಒಂದು ಫ್ಯಾಮಿಲಿ ಇದೆ, ಅವರು ದನ ಕರುಗಳನ್ನ ನೋಡ್ಕೊತಾರೆ, ಕುರಿ ನೋಡ್ಕೊತಾರೆ, ಆಮೇಲೆ ಡ್ರಿಪ್ದು ಮಾವಿನದು ಅದು ನೋಡ್ಕೊಳ್ಳೋದೆಲ್ಲ ಮಾಡ್ತಾರೆ. ಸೊ ಅವ್ರ ಸಂಸಾರನೂ ಸಾಗುತ್ತೆ, ಅವ್ರ ಖರ್ಚುನ ನಾವು ಅದನ್ನ ನಿಗಿಸ್ಕೊಂಡಂಗಾಗುತ್ತೆ ಅದೇ ಇದ್ರೊಳಗೆ. ಈಗ ಸೀತಾಫಲಕ್ಕೆ ಒಂದು ಮಾರ್ಕೆಟ್ ಇದ್ದಾನ, ನೀವು ನಿಮ್ಮ ತೋಟಗಾರಿಕೆ ಬೆಳೆಗಳಲ್ಲಿ ಸೀತಾಫಲನೂ ಬೆಳೆದಿದ್ದೀರಾ ಅಂತ ಹೇಳಿ? ಸೀತಾಫಲ ಹೆಚ್ಚಾಗಿ ಬೆಳೆದಿಲ್ಲ, ಈಗ ಬರ್ತಾ ಇದೆ. ಸೊ ಅದ್ರ ಮಾರ್ಕೆಟ್ ಸರ್ವೆ ಅದನ್ನೇನು ಮಾಡಿಲ್ಲ, ಬಟ್ ಚೆನ್ನಾಗಿ ಬರ್ತಾ ಇದೆ, ಇನ್ನು ಅದನ್ನ ಮಾರ್ಕೆಟಿಂಗ್ ನಾವು ತಗೊಂಡೋಗಿಲ್ಲ. ಶ್ರೀಗಂಧದ ಬೆಳೆ ಬಗ್ಗೆ? ಶ್ರೀಗಂಧ 6 ವರ್ಷ ಆಯ್ತು, ಅದು ಮಾವು ಹಾಕಿದಾಗೆ ಹಾಕಿದ್ದು. ಸೊ ಅದು ಬರ್ತಾ ಇದೆ. ಸೊ ಅದರಲ್ಲಿ ಪಾಸಿಟಿವ್ ಮಾತಾಡೋರು ಇದ್ದಾರೆ, ನೆಗೆಟಿವ್ ಮಾತಾಡೋರು ಇದ್ದಾರೆ, ಕಳ್ತನ ಆಗುತ್ತೆ ಇದ್ದಾರೆ, ಬೇಲಿಗಿಲ್ಲೆಲ್ಲ ಹಾಕೊಂಡಿದೀವಿ. ಆ ಥರದ ಭಯ ಆತಂಕಗಳು ಬಂದಿದ್ವು ನಿಮಗೆ ಹೇಗೆ? ಅಮ್ಮ ಅನ್ಸುತ್ತೆ, ಬಟ್ ಇನ್ನು 15 ವರ್ಷಕ್ಕೆ ಗೌರ್ಮೆಂಟ್ ರೂಲ್ಸ್ ಎಷ್ಟೋ ಚೇಂಜ್ ಆಗ್ಬೋದು. ಈಗ ನೋಡಿ, ಈಗ ಬ್ಯಾಂಬೂ ಕಲ್ಚರ್ ಮೊದಲು ಫಾರೆಸ್ಟ್ ಅಂತ ಡಿಕ್ಲೇರ್ ಮಾಡಿದವರು, ಈಗ ಅದನ್ನ ಗ್ರಾಸ್ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಬ್ಯಾಂಬೂ ಕಲ್ಟಿವೇಶನ್ ಮಾಡ್ಕೊಂಡಿದೀವಿ, ನಮಗೂ ಉಪಯೋಗ ಆಗುತ್ತೆ, ಮರಕ್ಕೂ ಆಗುತ್ತೆ, ನಾಳೆ ಶ್ರೀಗಂಧನಿಗೂ ಒಂದು ಪ್ರೊಟೆಕ್ಷನ್ ಸಿಗುತ್ತೆ. ಯಾಕಂದ್ರೆ ಕಷ್ಟಪಟ್ಟು ಬೆಳೆದ ರೈತನಿಗೆ ಒಂದು ಒಳ್ಳೆ ಆದಾಯ ಬರಬೇಕಂದ್ರೆ ಇಂಥ ಕೆಲವು ಗಿಡಗಳಿಂದಾನೆ ಇದನ್ನ ಇಂಟರ್ ಕಲ್ಟಿವೇಶನ್ ಅಂತ ಬೆಳೆದಿರೋದು. ಸೊ 15 ವರ್ಷದಲ್ಲಿ ಎಷ್ಟೊಂದು ಡೆವಲಪ್ಮೆಂಟ್ ಆಗುತ್ತೆ, ಗೌರ್ಮೆಂಟ್ ರೂಲ್ಸ್ ಚೇಂಜ್ ಆಗುತ್ತೆ, ರೈತರಿಗೆ ಅನುಕೂಲವಂತ ರೂಲ್ಸ್ ಬಂದ್ರೆ ಅದಕ್ಕೊಂದು ಬೆಲೆ ಬಂದ್ರೆ ಅದೊಂದು ಆದಾಯ ಆಗುತ್ತಂತೆ. ಪರಿಸ್ಥಿತಿ ಶ್ರೀಗಂಧದ ರಕ್ಷಣೆಗೆ ಏನೆಲ್ಲ ಟೆಕ್ನಾಲಜಿಗಳನ್ನೆಲ್ಲ ಬಳಸ್ಕೊಳ್ಳೋ ಸ್ಥಿತಿ ತಲುಪಿದ್ರೆ, ಕಳ್ಳರು ಬಂದು ಅದನ್ನ ಮುಟ್ಟೋ ಸ್ಥಿತಿ ಆಗಬಾರ್ದು ಅನ್ನೋ ಕಾರಣಕ್ಕೆ ಸೈರನ್ಗಳನ್ನ ಇದು ಮಾಡೋದು, ಮತ್ತು ಪೊಲೀಸ್ ಕಂಟ್ರೋಲ್ ರೂಮ್ಗೆಲ್ಲ ಅದರದ ಲಿಂಕ್ ಅನ್ನೆಲ್ಲ ಕೊಡೋದು, ಈ ಥರದ್ದೆಲ್ಲ ನಡೀತಾ ಇದೆ. ನೀವು ಈ ಥರ ಟೆಕ್ನಾಲಜಿಗಳನ್ನು ಬಳಸ್ಕೊಂಡಿದ್ರೆ ಹೇಗೆ? ಈಗಿನ್ನು ಶುರು ಆಯ್ತಲ್ಲ, ಈಗೇನು 4-5 ವರ್ಷದ ಗಿಡಗಳು ಅಂತ ಪರಿ ಏನು ಈಗ ನಮಗೆ ಥ್ರೆಟ್ ಅನಿಸಿಲ್ಲ. ಚೆನ್ನಾಗಿ ಬೆಳೆದು ಬಂದ ಗಿಡಗಳಿಗೆ ಬಹುಶಃ ಬೇರೆ ಕಡೆಗೆ ಆ ರೀತಿ ಟೆಕ್ನಾಲಜಿ ಬೇಕಾಗ್ಬೋದು. ಅದ್ರ ನಡುವೆ ಮಾವಿಂದ ಅಷ್ಟೊತ್ತಿಗೆ ಚೆನ್ನಾಗಿ ಬೆಳೆದಿರುತ್ತೆ. ಸೊ ಇದ್ರ ಏಳಿಗೆ ಮೇಲೆ ಡಿಸೈಡ್ ಮಾಡ್ಬೇಕಷ್ಟೇ. ಅಂದ್ರೆ ಈಗ ನಿಮ್ಮ ಪ್ರಕಾರ ನೋಡಿದ್ರೆ ಶ್ರೀಗಂಧ ಬೆಳೆಯೋ ಅಥವಾ ಶ್ರೀಗಂಧವನ್ನ ಮರಗಳನ್ನ ಬೆಳೀತಾ ಇರ್ತಕ್ಕ ರೈತರಿಗೆ ಒಂದ್ ಸಣ್ಣ ಒತ್ತಡ ಇರ್ತದೆ ಅಂತ? ಯಾವಾಗಲೂ ಇರುತ್ತೆ, ಯಾವಾಗಲೂ ಇರುತ್ತೆ, ಇದ್ದೇ ಇರ್ತದೆ ಅಂತ. ಈಗ ಕಲ್ಚರಲ್ಲು, ಪೊಲಿಟಿಕಲು, ಆಮೇಲೆ ಫೈನಾನ್ಷಿಯಲ್ ಕಂಡೀಷನ್ ಮೇಲೆ ನಿಮಗೆ ಇವೆಲ್ಲ ತೊಂದರೆಗಳು ಇದ್ದಂಗೆ. ಈಗ ಕರಡಿ ಬಂತು ಅಂತ ಹೇಳಿ ನಾವು ಗಿಡ ಬೆಳೆಸ್ಲಿಕ್ಕೆ ಹಣ್ಣು ಬೆಳೆಸಕ್ ಆಗಲ್ಲ, ಬರುತ್ತೆ ಹೋಗುತ್ತೆ, ಅದ್ರದ್ದು ನುಕ್ಸಾನ್ ಅದು ಮಾಡುತ್ತೆ. ಹಾಗಂತೇಳಿ ಕಲ್ಲಂಗಡಿ ಹಣ್ಣು ಬೆಳೆಯೋದೇನು ಯಾರು ನಿಲ್ಸಲ್ಲ, ಬೀಜಕ್ಕಾದ್ರೂ ಬೆಳೆಸ್ತಾರೆ, ಹಣ್ಣಿಗಾದ್ರೂ ಬೆಳೆಸ್ತಾರೆ, ಬೇಸಿಗೆ ಬಂತು ಒಳ್ಳೆ ಮಾರ್ಕೆಟ್ ಬರುತ್ತೆ ಅಂತ ಬೆಳೆಸ್ತಾರೆ. ತಮ್ಮದೇ ಆದ ರೈತರು ತಮ್ಮ ತಮ್ಮ ಅನುಕೂಲ ತಕ್ಕಂಗೆ ಪ್ರೊಟೆಕ್ಷನ್ ಮಾಡ್ಕೊಂತಾರೆ. ಇದು ಒಂದ್ ಕಡೆಗೆ ಕಮರ್ಷಿಯಲ್ ಆಗಿ ನಿಮ್ಗೆ ವಾರ್ಷಿಕ ಮತ್ತು ದೀರ್ಘಕಾಲದ ಆದಾಯ ಬೆಳೆಗಳಾದ ನಿಮ್ ಕುಟುಂಬಕ್ಕೆ ಬೇಕಾಗುವಂತಹ ಸಣ್ಣ ಹತ್ತಿರದ ಮಾರ್ಕೆಟ್ಗೆ ಬೇಕಾಗುವಂತಹ ಬೆಳೆಗಳು ಏನೇನ್ ಬೆಳಿತಾರೆ? ಒಂದು 1/2 ಎಕರೆ ಶೇಡ್ ನೆಟ್ ಮಾಡಿದ್ದೀವಿ. ಆ ಶೇಡ್ ನೆಟ್ನಲ್ಲಿ ಪ್ರೊಟೆಕ್ಟೆಡ್ ಕಲ್ಟಿವೇಷನ್ ಅಂತಾರೆ, ಅದರಲ್ಲಿ ತರಕಾರಿಗಳನ್ನ ಬೆಳ್ಕೊತೀವಿ. ನಮಗೆ ಬೇಕಾದ ತರಕಾರಿ ಅಂತೂ ಜಾಗ ಇದೆ, ಅದರಲ್ಲಿ ಬೆಳ್ಕೊತೀವಿ. ಇನ್ನು ನಮ್ಮೊಂದು 9 ಎಕರೆ ಈಗ ಡೆವಲಪ್ ಮಾಡ್ತಾ ಇದ್ದೀವಿ ಹಾರ್ಟಿಕಲ್ಚರ್ಗೆ. ಇಷ್ಟು ವರ್ಷ ಅದರಲ್ಲಿ ನಾವು ಜನರಲ್ ಬೆಳೆ ಏನು ಬೆಳೀತಾರಲ್ಲ ಅದನ್ನು ಬೆಳೀತಾ ಇದ್ವಿ. ಅದರಲ್ಲಿ ಸಿರಿಧಾನ್ಯ ಹಾಕಿದ್ವಿ, ಬರಗು, ಸಾಮೆ, ನವಣಿ ಇವೆಲ್ಲ ಸಿರಿಧಾನ್ಯ ಹಾಕಿದ್ವಿ. ಅದನ್ನು ಮತ್ತೆ ಸರಿಯಾಗಿ ಪಾಲಿಶ್ ಮಾಡಿಸ್ಬಿಟ್ಟು ರಾಯಚೂರು ಅಗ್ರಿಕಲ್ಚರ್ ಕಾಲೇಜ್ನಲ್ಲಿ ಅದನ್ನ 1 ಕೆಜಿ ಪಾಕೆಟ್ ಮಾಡಿಬಿಟ್ಟು ಅದನ್ನು ನಾವು ಕೆಲವು ಭಾಳಷ್ಟು ಕಿರಾಣಿ ಅಂಗಡಿಗಳಿಗೆ ಕೊಟ್ಟಿದ್ದೀವಿ ಕೂಡ. ಅದನ್ನು ನಾವು ಸಂಪೂರ್ಣ ಸಾವಯವ ಪದ್ಧತಿಯಿಂದ ಬೆಳೆದಿದ್ದಕ್ಕೆ ಆರ್ಗ್ಯಾನಿಕ್ ಅಂತೇಳಿ ಇದು ಮಾಡಿದೆ. ಬಟ್ ಇನ್ನೂ ಆರ್ಗ್ಯಾನಿಕ್ ಸರ್ಟಿಫಿಕೇಷನಿಗೆ ನಾವು ಟ್ರೈ ಮಾಡ್ತಾ ಇದ್ದೀವಿ. ಯಾಕಂದರೆ ನಮ್ಮದು ಮ್ಯಾಕ್ಸಿಮಮ್ ಕೊಟ್ಟಿಗೆ ಗೊಬ್ಬರ ಆಮೇಲೆ ಜೀವಾಮೃತ ಇಂಥದ್ರಿಂದನೇ ಬೆಳೆದಂಥ ಗಿಡಗಳು, ಜಾಸ್ತಿ ನಾವು ರಾಸಾಯನಿಕ ಅಂತೂ ಯೂಸೇ ಮಾಡಲ್ಲ. ಸೊ ಹಾಗಾಗಿ ಅದಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಒಂದು ವೇಳೆ ಹಾಗೆ ಮಾಡಿದರೆ ಎಕ್ಸ್ಪೋರ್ಟ್ ಕ್ವಾಲಿಟಿ ಇದು ಆರ್ಗ್ಯಾನಿಕ್ ಮ್ಯಾಂಗೋ ಅಂಥೇಳಿ ಅದನ್ನು ಮಾಡಿದರೆ ಇನ್ನೂ ಒಳ್ಳೆಯ ಬೆಲೆ ಸಿಗ್ಬೋದು. ಆಮೇಲೆ ನಮಗೊಂದು ಹೆಮ್ಮೆನೂ ಇರುತ್ತೆ, ನಾವು ಆರ್ಗ್ಯಾನಿಕ್ ಬೆಳೀತಾ ಇದ್ದೀವಿ ಅಂಥೇಳಿ. ಆರ್ಗ್ಯಾನಿಕ್ ಒಂದು ಪ್ರಮಾಣ ಪತ್ರ ಸಿಗಬೇಕು ಅಂದರೆ ಅದಕ್ಕೆಲ್ಲ ಕಂಡೀಷನ್ಸ್ಗೆ ನೀವು ಸಿದ್ಧರಿದ್ದೀರಿ ಅಂತ? ಈಗ 1-2 ಏರಿಯಾದಲ್ಲಿ ಕೆಲವು ಬೆಳೆಗಳು ಬಿಟ್ಟು ಮಾಡಿದ್ರ ಸರ್ಟಿಫಿಕೇಟ್ಗೆ ಇನ್ಮೇಲೆ ಮಾಡಬೇಕು, ಇಲ್ಲಿವರೆಗೂ ಮಾಡಿಲ್ಲ, ಇನ್ಮೇಲೆ ಮಾಡಬೇಕು. ನಾವು ಮೊದಲು ಪೂರಾ ಆರ್ಗ್ಯಾನಿಕ್ ಅಂತ ಹೇಳಿ ನಮಗೆ ನಾವು ಮನದಟ್ಟನೆ ಆಗಬೇಕು. ಆಮೇಲೆ ಆರ್ಗ್ಯಾನಿಕ್ ಸರ್ಟಿಫಿಕೇಟ್ ಕೊಡೋರು ಏನಂತಾರೆ, ಅಕ್ಕಪಕ್ಕ ಹೊಲದವ್ರು ಕೂಡ ಯಾವುದೋ ಔಷಧ ಸಿಂಪರಣೆ ಮಾಡಬಾರ್ದು ಅಂತೇಳಿ. ಅದನ್ನು ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಕಂಟ್ರೋಲ್ ಯಾವಾಗ ಮಾಡೋಕ್ಕಾಗಲ್ಲ ಅಂದರೆ ಚೆನ್ನಾಗಿ ಬೇಲಿ ಹಾಕ್ಕೊಂಡು ಎತ್ತರದಲ್ಲಿ ಪರದಿ ಹಾಕ್ಕೊಂಡು ಅದನ್ನು ಅವ್ರಿಗೆ ನಾವು ಮನದಟ್ಟು ಮಾಡಬೇಕಾಗತ್ತೆ. ಅವ್ರು ಔಷಧ ಸಿಂಪಡಿಸಿದ್ರು ನಮ್ಮ ಹೊಲಕ್ಕೆ ಬರಲ್ಲ ಅಂತೇಳಿ, ವಾಯುವಿನ ದಿಕ್ಕಿ ನೋಡಿಕೊಂಡು ಅದನ್ನೆಲ್ಲ ನೋಡಿಕೊಂಡು. ಸೊ ಅದು ಸ್ವಲ್ಪ ಟೈಮ್ ತಗೋಬಹುದು, ಬಟ್ ಆ ದಿಕ್ಕಿನತ್ತ ನಾವು ಪ್ರಯತ್ನ ಅಂತೂ ಮಾಡ್ತಾ ಇದೀವಿ. ಒಳ್ಳೆಯದು ಬಸವರಾಜ್ ಅರಳಿ ಮರದವ್ರೆ, ನಿಮ್ಮ ಒಂದು ವೃತ್ತಿ ಜೀವನ ತುಂಬ ಭಿನ್ನವಾಗಿರ್ತಕ್ಕಂಥದ್ದು. ಈಗ ಅದರ ಆಚೆ ನೀವು ಅದನ್ನು ಬಿಟ್ಟು ಈಗ ಕೃಷಿ ಕಡೆಗೆ ಬಂದಿದ್ರೆ, ಒಂದು ಕಡೆಗೆ ಪ್ರಕೃತಿ ಜೊತೆಗೆ ಒಡನಾಟದಲ್ಲಿ ಇಟ್ಕೊಂಡು ತೋಟಗಾರಿಕೆ ಬೆಳೆಗಳನ್ನು ಮತ್ತೆ ಸಿರಿಧಾನ್ಯಗಳನ್ನು ಬೆಳೀತಾ ಇದ್ದೀರಿ, ಮತ್ತೆ ಒಂದಿಷ್ಟು ವಾಣಿಜ್ಯ ಬೆಳೆಗಳನ್ನೆಲ್ಲ ಬೆಳೀತಾ ಇದ್ದಾರೆ. ಸೊ ಈ ನಿಟ್ಟಿನೊಳಗಡೆಗೆ ಈ ಹೊಸ ತಲೆಮಾರಿನ ಯುವಕರು ಬರ್ತಾ ಇರ್ತಾರೆ, ಅಂದ್ರೆ ನಿಮ್ಮ ಹಾಗೆ ಹಿಂದೆ ಎಲ್ಲ ಉದ್ಯೋಗ ಹುಡುಕಾಡ್ಕೊಂಡು ನಗರಕ್ಕೆ ಹೋದಂಥವ್ರು, ಈ ಕೊರೋನಾ ಬಂದಾಗಿನಿಂದ ಎಲ್ಲ ಒಂದು ಕಡೆಗೆ ಯುವ ಜನತೆ ಅಲ್ಲೆಲ್ಲೋ ಡಿಸ್ಟರ್ಬ್ ಆಗ್ತಾ ಇದ್ದಾರೆ, ನಗರಗಳಲ್ಲೆಲ್ಲ ಮತ್ತೆ ಅವರು ಹೊರಗಡೆ ಮರಳಿ ಈ ಕಡೆ ಬರ್ತಾ ಇದ್ದಾರೆ. ಅಂಥವರಿಗೆ ಒಂದು ಆತ್ಮಸ್ಥೈರ್ಯ ತುಂಬುವ ಹಾಗೆ ಅವ್ರಿಗೆ ಭೂಮಿ ಇರುತ್ತೆ, ಎಲ್ಲ ಇರುತ್ತೆ, ಆದರೆ ಎಲ್ಲೋ ಒಂದು ಕನಸಿನ ಬದುಕನ್ನು ಹುಡುಕಾಡ್ಕೊಂಡು ಅಲ್ಲಿ ಹೋಗಿರ್ತಾರೆ. ಈಗ ಅವ್ರು ಮರಳಿ ವಾಪಸ್ ಬರುವಂಥ ಸಂಖ್ಯೆ ಹೆಚ್ಚಾಗ್ತಿದೆ. ಅಂಥವ್ರಿಗೆ ನೀವು ಏನು ಹೇಳಕ್ಕೆ ಬಯಸ್ತಾ ಇತ್ತು? ಈಗ ನೋಡಿ, ನಾನು ಅವು ಕೃಷಿ ಕಡೆ ಬಂದಿದ್ದು ಯಾಕಂದರೆ ನಾವು ತೋಟ ತೊಗೊಂಡಿದ್ವಿ, ತೋಟ ಮಾಡಿದ್ವಿ, ಒಂದು ಲೆವೆಲಿಗೆ ಬಂದಿದೆ, ಅಪ್ಪ ಅಮ್ಮ ವಯಸ್ಸಾಗಿದೆ, ಅವ್ರ ಜೊತೆಗೆ ಇದ್ದಂಗೂ ಆಗುತ್ತೆ, ಆಮೇಲೆ ನೇಚರ್ಗೆ ಹತ್ತಿರ ಆಗಿ ನಾನು ಜೀವನ ಮಾಡ್ಬೋದು ಅನ್ನೋ ಉದ್ದೇಶದಿಂದ ನಾನು ಬಂದೆ. ನಾನು ಡಿಸಿಷನ್ ತೊಗೊಂಡಾಗ ಕರೋನಾ ಇನ್ನೂ ಶುರು ಆಗಿದ್ದಿಲ್ಲ, ಸೊ ನಾನು ಕರೋನಾದಿಂದ ಡಿಸಿಷನ್ ತೊಗೊಂಡು ಬಂದವನಲ್ಲ. ಬಟ್ ಕರೋನಾ ವತಿಯಿಂದ ಎಷ್ಟೋ ಜನರು ಜಾಬ್ಸ್ ಹೋಗಿದೆ, ಆಮೇಲೆ ಅವರೆಲ್ಲ ಏನು ಮಾಡಬೇಕಂತ ಗೊತ್ತಾಗಲಾರ್ದೇ ಕೆಲವರು ಹೊಲ ಇದ್ದವರು ವಾಪಸ್ ಬಂದು ಹೊಲ ಮಾಡ್ತಾ ಇದ್ದಾರೆ, ಹಂಗೆಲ್ಲ ಮಾಡ್ತಿದ್ದಾರೆ. ಬಟ್ 30 ವರ್ಷ ಕಾರ್ಪೊರೇಟ್ ಲೈಫ್ನಲ್ಲಿ ನಾನು ಈಗ ಸುಮಾರು ಒಂದು ನನ್ನ ಕಂಪ್ನಿಗೆ 300-350 ಕೋಟಿಯಷ್ಟು ಆರ್ಡರ್ಗಳನ್ನ ನಾನು ತಂದು ಕೊಟ್ಟಿರ್ಬೋದು, ಪ್ರಾಜೆಕ್ಟ್ಗಳು ಮಾಡಿರ್ಬೋದು, ತಿಂಗಳ ತಿಂಗಳ ಸಂಬಳವನ್ನು ಬರ್ತಾ ಇತ್ತು. 2-2.5 ಲಕ್ಷ ರೂಪಾಯಿ ತಿಂಗಳಿಗೆ ಬರೋ ಸಂಬಳನ ಬಿಟ್ಟು ನಾವು ಬಂದು ಕೃಷಿಗೆ ಅಳವಡಿಸ್ಕೊಂಡಿವಿ ಅಂದರೆ ಆ ಟೈಮ್ನಲ್ಲಿ ಮಾಡಿರೋ ದುಡ್ಡು, ಆಮೇಲೆ ಅದಷ್ಟರಿಂದ ಬಂದಿರೋ ಕೃಷಿಗೆ ಮಾಡ್ತಾ ಇರೋದು ಅದೆಲ್ಲ ಓಕೆ. ಬಟ್ ಅದರಲ್ಲಿ ಏನಾಗುತ್ತೆ ಅಂದರೆ ನಾವು ಯಾವುದೋ ಒಂದು ಕಂಪ್ನಿಗೆ ದುಡಿತೀವಿ, ಸಂಬಳ ಬರುತ್ತೆ, ಬಟ್ ನಾವು ಮಾಡಿರೋ ಎಫರ್ಟ್ ಎಲ್ಲ ಕಂಪ್ನಿಗೆ ಹೋಗುತ್ತೆ. ಇದರಲ್ಲಿ ಏನಂದರೆ ನಾವೇ ಬೆಳಿತೀವಿ, ನಾವೇ ಮಾರ್ತೀವಿ, ಆಮೇಲೆ ನಮಗೊಂದೊಂದು ತೃಪ್ತಿ ಇರ್ತದೆ. ನಾನೇ ನಮ್ಮ ಪಕ್ಕದ ಹಳ್ಳಿಯಲ್ಲಿ ಹೋಗಿ ಕ್ರೇಟ್ನಲ್ಲಿ ನನ್ನ ಪೇರ್ಲನ್ನು ಇಟ್ಕೊಂಡು ಮಾರಿದ್ದು ಇದೆ, ಯಾಕಂದರೆ ಕೊಳತೋಗಿ ಹಾಳಾಗ್ತದೆ ಅಂತೇಳಿ. ನಮ್ಮ ತಂದೆನ ಕೇಳ್ತಾರೆ, ಏನು ನೀನು ಅಷ್ಟೊಂದು ದೊಡ್ಡ ಕಂಪ್ನಿಯಲ್ಲಿ ಅಷ್ಟೊಂದು ಪೊಸಿಷನಲ್ಲಿ ಇದ್ದವನು ಬಂದು ನೀನು ಕ್ರೇಟ್ ತೊಗೊಂಡು ಹೋಗಿ ಪಕ್ಕದ ಹಳ್ಳಿಯಲ್ಲಿ ಕಟ್ಟೆ ಮೇಲೆ ಕುತ್ಕೊಂಡು ಹೋಗಿ ಮಾರಿ ಬಂದ್ಯಾಲ ಒಂದು ತಾಸು ಅಂದರೆ ಇದ್ರ ಖುಷಿನೇ ಬೇರೆ ಅಪ್ಪಾಜಿ, ನಮ್ಮ ತೋಟದ್ದು, ನಮ್ಮ ತೋಟದ್ದು, ನಮ್ಮ ಹಳ್ಳಿ ಹುಡುಗರಿಗೆ 2 ರೂಪಾಯಿಗೆ ಒಂದೊಂದು ಹಣ್ಣು ಕೊಟ್ಟರು ಕೂಡ ಬಂದು ಓಡ್ಕೊಂಡ್ಬಂದು 2 ರೂಪಾಯಿ ನನ್ನ ಮುಂದೆ ಇಟ್ಟು ಖುಷಿಯಾಗಿ ತೊಗೊಂಡೋಗಿ ತಿಂತಾರೆ. ಸೊ ಅವ್ರಿಗೂ ಒಂದು ಇದಾಗುತ್ತೆ. ನಾಳೆ ಹೈನುಗಾರಿಕೆ ಜಾಸ್ತಿ ಆಯ್ತು ಅಂದರೆ ಅಕ್ಕಪಕ್ಕ ಸ್ಕೂಲ್ನಲ್ಲೆಲ್ಲ ಹಾಲು ಕೊಟ್ಟು ನಾವು ಹುಡುಗರಿಗೆ ಹೆಲ್ಪ್ ಮಾಡ್ದಂಗೂ ಆಗುತ್ತೆ, ಕಮ್ಯುನಿಟಿ ಸರ್ವಿಸು ಆಗುತ್ತೆ. ಈಗ 2 ಫ್ಯಾಮಿಲಿ ನಂಬ್ಕೊಂಡು ನಮ್ಮ ಜೊತೆಗೆ ಇದ್ದಾರೆ, ನಾವು ಬೆಳೆಯೋ ತರಕಾರಿನೇ, ನಾವು ಬೆಳೆಯೋ ಹೈನದಿಂದ ಅವ್ರಿಗೂ ಹಾಲು ಸಿಗುತ್ತೆ, ಹಣ್ಣು ಸಿಗುತ್ತೆ, ತಿನ್ಲಿಕ್ಕಾಗುತ್ತೆ. ಅದೇ ಹಳ್ಳಿಯಲ್ಲಿ ಹೋಗಿ ಒಂದು 1/2 ಲೀಟ್ರ್ ಹಾಲು ಕೇಳಿದರೆ ಯಾರು ಕೊಡೋಂಗಿಲ್ಲ, ಸಿಗೋದು ಇಲ್ಲ. ಅವರು ಅದನ್ನೇ ಡಿಕಾಕ್ಷನ್ ಚಾನೇ ಕುಡಿತಾರೆ, ಬಟ್ ದನ ಕರ ಸಾಕೋದು ಬಿಟ್ಬಿಟ್ಟಿದ್ದಾರೆ. ನಮಗೆ ಇದರಲ್ಲಿ ಒಂದು ತೃಪ್ತಿ ಇದೆ, ನಾವೇ ಕೈಯಾರಿ ಮಾಡಿದ್ದಂತ. ಇದೊಂಥರ ಸೆಕೆಂಡ್ ಇನ್ನಿಂಗ್ ಇದ್ದಾಗೆ ಸರ್, ಫಸ್ಟ್ ಇನ್ನಿಂಗ್ ನಾನು ಎಂಜಾಯ್ ಮಾಡೋದೆಲ್ಲ ಮಾಡಿದ್ವಿ, ದೇಶ ವಿದೇಶ ಸುತ್ತ ಆಯಿತು, ದೊಡ್ಡ ದೊಡ್ಡ ಬೇರೆ ಬೇರೆ ಕಂಪ್ನಿಯವ್ರನ್ನ ಭೇಟಿ ಮಾಡಿದ್ದಾಯಿತು, ವಿಮಾನದ ಓಡಾಡೋದಾಯಿತು, ಅದು ಲಕ್ಸುರಿ ಲೈಫೆಲ್ಲ ಮಾಡಿದ್ದಾಯಿತು. ಈಗ ಇದೊಂಥರ ಮಣ್ಣಿನ ಹತ್ರ ಇಟ್ಕೊಂಡು ನಮ್ಮದೇ ಆದೊಂಥರ ತೃಪ್ತಿ ಜೀವನ, ಇದು ಸಾಯೋವರೆಗೂ ಮಾಡ್ಬೋದು, ಆಮೇಲೆ ಒಂದು ರೀತಿಯಿಂದ ನೆಮ್ಮದಿ, ಆರೋಗ್ಯಕ್ಕೂ ಒಳ ಉತ್ತಮ, ಆ ದೃಷ್ಟಿಯಿಂದ ಈ ಬಂದಿರೋದು. ಆಮೇಲೆ ಎಲ್ರಿಗೂ ಆಸೆ ಇರುತ್ತೆ ಎಲ್ಲೋ ಒಂದು ಕಡೆ ಹೋಗಿ ಸೆಟ್ಲ್ ಆಗಬೇಕಂತ. ನಾವು ಯಾವುದೋ ಒಂದು ಫ್ಲ್ಯಾಟ್ ತೊಗೊಂಡು ಯಾವುದೋ ಸಿಟಿನಲ್ಲಿ ಸೆಟ್ಲ್ ಆಗೋದಕ್ಕಿಂತ ಅಪ್ಪ ಅಮ್ಮನ ಹತ್ರ ಇದ್ಕೊಂಡು ವಯಸ್ಸಾದಾಗ ಅವ್ರಿಗೂ ಒಂಥರ ಮನಸ್ಸಿಗೆ ಸಮಾಧಾನ. ಇಷ್ಟೆಲ್ಲ ಜಾಬ್ ಮಾಡಿ ದೂರ ದೂರ ಇದ್ದು ನಾನು 30 ವರ್ಷನೂ ಕರ್ನಾಟಕದಲ್ಲಿ ನೌಕರಿ ಮಾಡೇ ಇಲ್ಲ, ಎಲ್ಲ ಹೊರಗಡೆನೆ ಮಾಡಿದ್ದು. ಈಗ ಬಂದ್ಬಿಟ್ಟು ನಾನು ಮತ್ತೆ ಕರ್ನಾಟಕದಲ್ಲಿ ಅಪ್ಪ ಅಮ್ಮನ ಹತ್ರನೇ ಅವ್ರ ಜೊತೆಗೆ ಇದ್ದೀನಿ ಅಂತಂದರೆ, ಅವ್ರ ಜೊತೆ ಸೇವೆ ಮಾಡ್ಕೊತ ಅವ್ರು ಬೆಳಿಗ್ಗೆ ತಿಂಡಿ ಮಾಡ್ತೀನಿ, ಅವ್ರು ನೀರು ಕಾಯಿಸ್ಕೊಡೋದು, ಏನೋ ಒಂಥರ ತೃಪ್ತಿ. ನಮ್ಮ ದನಕರುಗಳಿಗೆ ಹುಲ್ಲು ಹಾಕಿದಾಗ ಅದ್ರ ಮುಂದೆ ನಿಂತ್ಕೊಂಡು ನಾನು ಚಾ ಕುಡಿತಾ ಇದ್ರೆ ಅವ್ರು ತಿಂತ ನೋಡು, ಖುಷಿನೇ ಬೇರೆ. ಕಾರ್ಪೊರೇಟ್ ಲೈಫ್ನಲ್ಲಿ ಬಂದಿದ್ದ ಬೋನಸ್ಸು ಸಂಬಳದಿಂದ ಖುಷಿನೇ ಬೇರೆ. ಸೊ ಎರಡನ್ನೂ ಅನುಭವಿಸ್ದಂಗೆ ಆಯಿತು, ಅದ ರೀತಿಯಿಂದ ನಾನು ಒಂಥರ ಅದೃಷ್ಟವಂತ. ಎರಡು ರೀತಿಯ ಅನುಭವಗಳನ್ನು, ಅನುಭವ ತಿಂಗಳ 2-2.5 ಲಕ್ಷ ಸಂಬಳ ತೆಗೆದುಕೊಂಡು ಜೀವನ ಮಾಡಿದ ಒಂದು ಅನುಭವ. ಈಗ ಇಲ್ಲಿ ನೀವೇ ಮಾರುಕಟ್ಟೆಯಲ್ಲಿ ನಿಂತ್ಕೊಂಡು ನೀವೇ ಬೆಳೆದಂಥ ಬೆಳೆಗಳನ್ನು, ಹಣ್ಣು ಹಂಪಲುಗಳನ್ನು 2 ರೂಪಾಯಿನ 5 ರೂಪಾಯಿನ 10 ರೂಪಾಯಿಗೆ ಮಾರಿ ಚಿಲ್ಲರೆಯ ಕಾಸನ್ನು ಕಂಡಂಥ ಅನುಭವ, ಎರಡು ಅನುಭವಗಳು. ನಾನು ಈ ಕಡೆ ಬಂದ್ಬಿಟ್ಟು ಆಮೇಲೆ ಆ ಲೈಫ್ ಮಿಸ್ ಮಾಡ್ಕೊತಿದ್ದೀನಿ ಅಂತ ಏನೂ ಇಲ್ಲ. ನಾ ಇಲ್ಲಿ ಬಂದು ಶುರು ಆದಾಗಿಂದನೂ ಯಾವತ್ತೂ ನಾನು ಅದನ್ನ ಹೋಗ್ಬೇಕು ವಾಪಸ್ಸು, ಗಿಲ್ಟಿಗಳು ಕಾಡಿಲ್ಲ, ಏನಿಲ್ಲ. ಒಂದು ರೀತಿ ಏನಂದ್ರು, ಹಾ ನಾನು ಈ ಕಡೆ ಡಿಸಿಷನ್ ತೊಗೊಂಡು ಬಂದಾಯ್ತು, ಇದನ್ನ ಮಾಡಬೇಕು, ಅಪ್ಪ ಅಮ್ಮ ಪಕ್ಕದಲ್ಲಿದ್ದಾರೆ, ಅವ್ರು ನೋಡ್ಕೊಂಡಂಗೆ ಆಗುತ್ತೆ, ನೇಚರ್ಗೆ ಹತ್ರ ಆಗಿದ್ದೀನಿ, ಆಮೇಲೆ ಇದ್ರಲ್ಲಿ ಒಂಥರ ತೃಪ್ತಿ. ಒಳ್ಳೇದು ಸರ್, ಹೊಸ ಸರ್, ನಿಮ್ಮ ಅನುಭವ ತುಂಬ ಡಿಫ್ರೆಂಟ್ ಆಗಿದೆ. ಈ ಕಡೆಗೆ ಒಂದ್ ಕಡೆಗೆಲ್ಲೋ ಒಂದು ಲಕ್ಸುರಿ ಲೈಫ್ ಅನ್ನ ಕಂಡುಕೊಂಡಿರೋರು, ಮತ್ತೆ ಇಲ್ಲಿ ಮಣ್ಣಲ್ಲಿ ಬಂದಾಗೆ ಈ ಬದುಕು ಹೇಗಿದೆಯೋ ಅದನ್ನ ಒಪ್ಕೊಳ್ಳುವಂತ ಒಂದು ಮನಸ್ಥಿತಿಯನ್ನು ಇಟ್ಕೊಂಡಿದ್ದೀರಿ, ಇದರಲ್ಲೂ ಒಂದು ನೆಮ್ಮದಿಯನ್ನು ಕಂಡುಕೊಳ್ತಾ ಇದ್ದೀರಿ. ಜೊತೆಗೆ ಮನೆ, ಪರಿವಾರ, ಕುಟುಂಬ, ತಂದೆ ತಾಯಿ, ಮಕ್ಕಳು, ಇವರೊಟ್ಟಿಗೆ ಇರೋದು ಒಂದು ಆನಂದ ಬೇರೆ ಅಂತಕ್ಕಂಥದ್ದು. ದನ ಕರುಗಳು, ಈ ಗಿಡ ಮರಗಳ ಜೊತೆಗೆ ಆನಂದದಿಂದ ಬದುಕನ್ನ ಕಂಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥದ್ದನ್ನ ನಿಮ್ಮ ಅನುಭವದಿಂದ ಕಂಡುಕೊಂಡಿದ್ದೀರಿ. ನಮ್ಮ ಈ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಅನುಭವಗಳನ್ನು ಹಂಚಿಕೊಂಡಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ, ತುಂಬಾ ಥ್ಯಾಂಕ್ಸ್. ಇದುವರೆಗೆ ಬಸವರಾಜ್ ಅರಳಿಮರದ್ ಅವರೊಡನೆ ತೋಟಗಾರಿಕೆಯ ಅನುಭವ ಕುರಿತು ಸಂದರ್ಶನ ಕೇಳಿದಿರಿ. ಈಗ ಕೇಳಿ ರೈತರಿಗೆ ಸಲಹೆ. ಬದಲಾಗುತ್ತಿರುವ ಜೀವನ ಶೈಲಿ, ಅತಿಯಾದ ಎಣ್ಣೆ ಪದಾರ್ಥಗಳ ಸೇವನೆ ಹಾಗೂ ಉಪ್ಪು ಸಕ್ಕರೆಗಳಿಂದ ತಯಾರಿಸಿದ ಆಹಾರ ಪದಾರ್ಥಗಳನ್ನು ಹೆಚ್ಚು ಸೇವಿಸುವುದರಿಂದ ಅತಿ ಚಿಕ್ಕ ವಯಸ್ಸಿನಲ್ಲಿಯೇ ರಕ್ತದೊತ್ತಡ, ಸಕ್ಕರೆ ರೋಗ, ಹೃದ್ರೋಗ, ಕ್ಯಾನ್ಸರ್ನಂತಹ

ಚಂಡಿ ಬರುವುದು ಇಳುವರಿ ದಂಡಿ ದಂಡಿ ಚಿವುಟಿದರೆ ತೊಗರಿಯ ಚಂಡಿ ಬರುವುದು ಇಳುವರಿ ದಂಡಿ ದಂಡಿ ಬಿತ್ತನೆಯಾದ 45 ದಿನಗಳ ಮೇಲೆ ಚಿವುಟಿದರೆ ತೊಗರಿಯ ಚಿಗುರ ಚಿವುಟಿದರೆ ತೊಗರಿಯ ಚಿಗುರ ಚಿವುಟಿದರೆ ತೊಗರಿಯ ಚಿಗುರ ಹಿಡಿಯುವೆ ಕೈಯಲ್ಲಿ ಬೆಳ್ಳಿ ಗಿಂಡಿ ಸುರಿಬುದು ನೋಟಿನ ಪೆಂಡಿ ಪೆಂಡಿ ಹಿಡಿಯುವೆ ಕೈಯಲ್ಲಿ ಬೆಳ್ಳಿ ಗಿಂಡಿ ಸುರಿಬುದು ನೋಟಿನ ಪೆಂಡಿ ಪೆಂಡಿ ಮುಡಿದರೆ ಮಲ್ಲಿಗೆಯ ದಂಡಿ ಸೆಳೆಬುದು ಘಮ ಘಮ ತುಂಬಿ ತುಂಬಿ ಮುಡಿದರೆ ಮಲ್ಲಿಗೆಯ ದಂಡಿ ಸೆಳೆಬುದು ಘಮ ಘಮ ತುಂಬಿ ತುಂಬಿ ಬಿತ್ತನೆಯಾದ 45 ದಿನಗಳ ಮೇಲೆ ಚಿವುಟಿದರೆ ತೊಗರಿಯ ಚಿಗುರ ಬಿತ್ತನೆಯಾದ 45 ದಿನಗಳ ಮೇಲೆ ಚಿವುಟಿದರೆ ತೊಗರಿಯ ಚಿಗುರ ಚಿವುಟಿದರೆ ತೊಗರಿಯ ಚಿಗುರ ಚಿವುಟಿದರೆ ತೊಗರಿಯ ಚಿಗುರ ಚಿವುಟಿದರೆ ತೊಗರಿಯ ಚಿಗುರ ಕೇಳುಗರೆ ಇದೊಂದು ಪ್ರಕಟಣೆ ಕೇಂದ್ರ ಪುರಸ್ಕೃತ PMRKVY PDMC ಸೂಕ್ಷ್ಮ ನೀರಾವರಿ ಕಾರ್ಯಕ್ರಮವನ್ನು ಹೊಸಪೇಟೆ ತಾಲೂಕಿನಲ್ಲಿ ನೀರಿನ ಸಮರ್ಥ ಬಳಕೆಯನ್ನು ಉದ್ದೇಶಿಸುವ ಸಲುವಾಗಿ ಅನುಷ್ಠಾನಗೊಳಿಸಲಾಗುತ್ತಿದ್ದು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಪರ್ ಡ್ರಾಪ್ ಮೋರ್ ಕ್ರಾಪ್ ಕಾರ್ಯಕ್ರಮದಲ್ಲಿ ವಾಟರ್ ಅಪ್ಲಿಕೇಶನ್ ಮತ್ತು ಡಿಸ್ಟ್ರಿಬ್ಯೂಷನ್ ಚಟುವಟಿಕೆಗಳಡಿ 50% ಸರ್ಕಾರದ ಸಹಾಯಧನದಲ್ಲಿ PVC ಪೈಪ್ಗಳನ್ನು ವಿತರಿಸಬಹುದಾಗಿದೆ. ಹೊಸಪೇಟೆ ತಾಲೂಕಿನ ರೈತ ಸಂಪರ್ಕ ಕೇಂದ್ರಗಳಲ್ಲಿ PVC ಪೈಪ್ ಸುತ್ತಳತೆ 2.5 inches ಮತ್ತು 3 inches ಲಭ್ಯವಿರುತ್ತವೆ. ಸಹಾಯಧನವನ್ನು ಪಡೆಯಲು ರೈತರು ನಿಗದಿತ ನಮೂನೆಯಲ್ಲಿ ವೈಯಕ್ತಿಕ ವಿವರ, ಮೊಬೈಲ್ ಸಂಖ್ಯೆ, ಹಿಡುವಳಿ ಅಥವಾ ಪಹಣಿ ಪತ್ರ, ಚೆಕ್ಕುಬಂದಿ, ಜಾತಿ ಪ್ರಮಾಣ ಪತ್ರ ಹಾಗೂ 100 rupees ಛಾಪಾ ಕಾಗದದ ಮೇಲೆ ಮುಚ್ಚಳಿಕೆಯೊಂದಿಗೆ ರೈತ ಸಂಪರ್ಕ ಕೇಂದ್ರದ ಮುಖ್ಯಸ್ಥರಿಗೆ ಸಲ್ಲಿಸಬಹುದು. ಕಾರಣ, ಆಸಕ್ತ ರೈತರು ಸಮೀಪದ ಕಮಲಾಪುರ, ಮರಿಯಮ್ಮನಹಳ್ಳಿ, ಹೊಸಪೇಟೆ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿ ಸಹಾಯಧನ ಪಡೆಯಬಹುದಾಗಿದೆ ಎಂದು ಸಹಾಯಕ ಕೃಷಿ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಈಗ ಕೇಳೋಣ ಮತ್ತೊಂದು ಕೃಷಿ ಗೀತೆಯನ್ನು. ನೇಗಿಲು ಉಳುಮೆಗೆ ಬೇಕು, ಗುಂಬಾಗಿ ಉಳುಮೆಯನ್ನು ಮಾಡಲೇಬೇಕು. ಕಬ್ಬಿಣದ ನೇಗಿಲು ಉಳುಮೆಗೆ ಬೇಕು, ಗುಂಬಾಗಿ ಉಳುಮೆಯನ್ನು ಮಾಡಲೇಬೇಕು. ಕರಿಮಣ್ಣ ಹೆಂಟೆಯ ಕರಗಿಸಬೇಕು, ನೆಲವನ್ನು ಸಮತಟ್ಟು ಮಾಡಬೇಕು. ಕರಿಮಣ್ಣ ಹೆಂಟೆಯ ಕರಗಿಸಬೇಕು, ನೆಲವನ್ನು ಸಮತಟ್ಟು ಮಾಡಬೇಕು. ಬಯಲು ಸೀಮೆಯ ರೈತ ಬೆಳೆಯ ಸರಿಯಾದ ಹೆಜ್ಜೆಯ ಬರಬೇಕು, ಬಹಳಷ್ಟು ಬಜ್ಜೆಯ